ಬೇಸಿಗೆಯಲ್ಲಿ ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬದಾಮಿ ತಾಲೂಕು ಕೆರೂರಿನ ವಿಠಲಪ್ಪ ಜ್ಞಾನಪ್ಪ ಪಲ್ಲೇದ ಹಾಗೂ ಸಂಗಡಿಗರಿಂದ ಏಕ್ತಾರಿ ಪದಗಳು. ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ದೇಹದೊಳಗೆ ಮನೆಯ ಮಾಡಿದ್ದು ದೇವರಿದು ನೋಡೋ, ದೇಹದೊಳಗೆ ಮನೆಯ ಮಾಡಿತು ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ಕಾಯದುಂಬುವ ಮನೆಯ ಮಧ್ಯದಿ ಮಾಯವರ್ಣದ ಜಗುಲಿ ಮೇಲೆ ಕಾಯವೆಂಬುವದಿ, ಕಾಯವೆಂಬುವ ಮನೆಯ ಮಧ್ಯದಿ ಮಾಯವರ್ಣದ ಜಗುಲು ಮೇಲೆ ಸೋಗಮ್ಯಂದೊಡಗೂಡಿತು ದೇವರಿದು ನೋಡೋ, ಸೋಗಮ್ಯಂದೊಡಗೂಡಿತು ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ಆರು ದೇವನ ತಿಂದಿತು ಈರೇಳು ಲೋಕವ ನುಂಗಿತ್ತು, ಆರು ದೇವನ ತಿಂದಿತು ಈರೇಳು ಲೋಕವ ನುಂಗಿತು. ಆರು ಮೂರು ವೈದಿತ್ತು ದೂರದಲ್ಲಿ ನಿಲ್ತಿರುವ ದೇವರು, ಆರು ಮೂರು ವೈದಿತ್ತು ದೂರದಲ್ಲಿ ನಿಲ್ತಿರುವ ದೇವರು. ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ದೇಹದೊಳಗೆ ಮನೆಯ ಮಾಡಿತು ದೇವರಿದು ನೋಡೋ, ದೇಹದೊಳಗೆ ಮನೆಯ ಮಾಡಿತು ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿ. ಯೇಸು ಕಾಲದ ದೇವರಿದು ಯೇಸು ಹೆಸರಿಗೆ ಬರುವುದು, ಯೇಸು ಕಾಲದ ದೇವರಿದು, ಯೇಸು ಕಾಲದ ದೇವರಿದು, ಯೇಸು ಕಾಲದ ದೇವರಿದು ಯೇಸು ಹೆಸರಿಗೆ ಬರುವುದು. ದಾತ ನೀರಲ್ ತೇರಿ ಗುರು ಸಾಕ್ಷಾತ್ತ ದೇವರು, ದಾತ ನೀರಲ್ ತೇರಿ ಗುರು ಸಾಕ್ಷಾತ್ತ ದೇವರು. ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ಯೇಸು ಕಾಲದ ದೇವರಿದು ಯೇಸು ಹೆಸರಿಗೆ ಬರುವುದು, ಯೇಸು ಕಾಲದ ದೇವರಿದು ಯೇಸು ಕಾಲದ ದೇವರಿದು, ಯೇಸು ಕಾಲದ ದೇವರಿದು ಯೇಸು ಹೆಸರಿಲೆ ಬರುವುದು. ದಾತ ನೀರಲ್ ಕೇರಿ ಗುರು ಸಾಕ್ಷಾತ್ತ ದೇವರು, ದಾತ ನೀರಲ್ ಕೇರಿ ಗುರು ಸಾಕ್ಷಾತ್ತ ದೇವರು. ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ದೇಹದೊಳಗೆ ಮನೆಯ ಮಾಡಿತು ದೇವರಿದು ನೋಡೋ, ದೇಹದೊಳಗೆ ಮನೆಯ ಮಾಡಿತು ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ, ದೇವರಿದು ನೋಡೋ ತಮ್ಮ, ದೇವರಿದು ನೋಡೋ. ಯೇಸು ಕಾಲದ ದೇವರಿದು ಯೇಸು ಹೆಸರಿಗೆ ಬರುವುದು, ಯೇಸು ಕಾಲದ ದೇವರಿದು ಯೇಸು ಹೆಸರಿಲೆ ಬರುವುದು. ದಾತ ನೀರಲ್ ಕೇರಿ ಗುರು ಸಾಕ್ಷಾತ್ತ ದೇವರು, ದಾತ ನೀರಲ್ ಕೇರಿ ಗುರು

ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುವಿರಿ. ವಿಷಯ ಮಹಿಳೆಯರ ಉತ್ತಮ ಆರೋಗ್ಯಕ್ಕಾಗಿ ತಪಾಸಣೆಗಳು. ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಸಹನಾ ನಾಯಕ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಯಾ ರಾಮನ್. ಪ್ರಾಯೋಜಕರು ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು.